ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ರೈತ ಬಾಂಧವರಿಗಾಗಿ ಪ್ರಸಾರವಾಗುವ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಈಗ ಕೇಳಿ, ವಿದ್ಯಾರ್ಥಿಗಳಲ್ಲಿ ಮೊಬೈಲ್ ಫೋನ್ ವ್ಯಸನ, ಮಾನಸಿಕ ಆರೋಗ್ಯ ಸಮಸ್ಯೆಗಳು ಮತ್ತು ಹೊಂದಾಣಿಕೆ ಕೌಶಲ್ಯಗಳು. ಈ ವಿಷಯವಾಗಿ ಅಂಕೋಲಾದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಗೃಹ ವಿಜ್ಞಾನ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾ ವಿಜಯ ಯು ಪಾಟೀಲ್ ಅವರೊಂದಿಗೆ ಸಂದರ್ಶನ. ಡಾಕ್ಟರ್ ವಿಜಯ ಪಾಟೀಲ್ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ಇತ್ತೀಚೆಗೆ ಗೃಹ ವಿಜ್ಞಾನದಲ್ಲಿ ನೀವು ಒಂದು ಸಂಶೋಧನಾ ಪ್ರಬಂಧವನ್ನು ಮಂಡಿಸಿ ಡಾಕ್ಟರೇಟ್ ಅನ್ನು ಪಡ್ಕೊಂಡಿದ್ದೀರಿ. ನಿಮ್ಮ ಪರಿಚಯವನ್ನು, ನಿಮ್ಮ ಹಿನ್ನೆಲೆಯನ್ನು ನಮ್ಮ ಕೇಳುಗರಿಗೆ ಸ್ವಲ್ಪ ಪರಿಚಯ ಮಾಡಿಕೊಡ್ಬೋದಾ? ಸರ್, ನನ್ನ ಹೆಸರು ಡಾಕ್ಟರ್ ವಿಜಯ ಯು ಪಾಟೀಲ್ ಅಂತ ಹೇಳಿ. ಮೂಲತಃ ನಾವು ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನವರು. ಯು ಸಿ ಸೈನ್ಸ್ ಮಾಡಿದ್ಮೇಲೆ ಎಲ್ಲರಂತೆಯೂ ಅವಾಗ ಬಹಳ ಕಡಿಮೆ ಆಯ್ಕೆಗಳಿತ್ತು, ಅದರಲ್ಲಿ ನಾನು ಡಾಕ್ಟರ್ ಆಗಬೇಕು ಅಂತ ಅನ್ಕೊಂಡಿತ್ತು. ಆದ್ರೆ ಮನೆಯಲ್ಲಿ ನಮ್ಮ ಅಜ್ಜ ಕೃಷಿ ಪದವೀಧರರು ಅವಾಗಿನ ಕಾಲದಲ್ಲಿ, ಸ್ವಾತಂತ್ರ್ಯ ಪೂರ್ವದಲ್ಲಿ. ಹಾಗಾಗಿ ಕೃಷಿ ವಿಶ್ವವಿದ್ಯಾಲಯದ ಕದವನ್ನ ತಟ್ಟದೆ ನಾನು. ಅಲ್ಲಿ ಹೋದವಾಗ ನನಗೆ ಗೊತ್ತಾಯ್ತು, ಬರೀ BSc ಅಗ್ರಿ ಮಾತ್ರವಲ್ಲ, ಅಲ್ಲಿ ಗೃಹ ವಿಜ್ಞಾನ ಅಂತ ಒಂದು ಕೋರ್ಸ್ ಐತೆ, ಬಹಳಷ್ಟು ಕೌಶಲ್ಯಗಳನ್ನ ಕಲಿತಕ್ಕಂತ ಸಬ್ಜೆಕ್ಟ್. ಹಾಗಾಗಿ ನಾನು ಅವಾಗ ಯಾರು ಮಾಡದೇ ಇರೋದನ್ನ ಒಂದು ಮಾಡಬಹುದು, ನಮ್ಮ ಊರಲ್ಲೂ ಯಾರು ಮಾಡಿಲ್ಲ, ಮನೆಯಲ್ಲೂ ಯಾರು ಮಾಡಿಲ್ಲ ಅನ್ನೋ ಕಾರಣಕ್ಕೆ ಗೃಹ ವಿಜ್ಞಾನವನ್ನ ಆಯ್ಕೆ ಮಾಡಿಕೊಂಡೆ. ಸಾಮಾನ್ಯವಾಗಿ ಈಗ ಗೃಹ ವಿಜ್ಞಾನ ಅಂದ ತಕ್ಷಣ ನಮ್ಗೆ ನೆನಪಿಗೆ ಬರುವಂತಹದ್ದು ಅದು ಅಡುಗೆಗೆ ಸಂಬಂಧಪಟ್ಟಂತಹದ್ದು, ಅಥವಾ ಒಂದು ಹೊಸ ರುಚಿ ಇರಬಹುದು, ಅಥವಾ ಪೌಷ್ಟಿಕಾಂಶ ಇರುವಂತಹ ಒಂದು ಆಹಾರ ವಸ್ತು ಇರಬಹುದು, ಇದಕ್ಕೆ ಸಂಬಂಧಪಟ್ಟಂತಹದ್ದು. ನಿಜವಾಗಿ ಈ ಗೃಹ ವಿಜ್ಞಾನ ಅಂದ್ರೆ ಏನು? ಖಂಡಿತವಾಗ್ಲು ಸರ್, ಗೃಹ ವಿಜ್ಞಾನ ಅಂತಂದ್ರೆ ಅಡುಗೆ ಮಾಡೋರು ಅನ್ನೋ ತರ ಭಾವನೆಗಳು ನಾವು ಕಲಿಯುವಾಗ್ಲೂ ಇತ್ತು, ಇನ್ನೂ ಹಂಗೆ ಬಂದೈತೆ. ಬಟ್ ಅಲ್ಲಿ 5 ಬ್ರಾಂಚ್ಗಳು ಬರ್ತವೆ. ಆಹಾರ ವಿಜ್ಞಾನ ಮತ್ತು ಪೋಷಣೆಯ ಬಗ್ಗೆ ಕಲಿತೇವೆ, ಅಡುಗೆ ಮಾಡೋದಲ್ಲ. ಆದ್ರೆ ಯಾರು ಯಾವಾಗ ಯಾವ ರೀತಿ ಆಹಾರವನ್ನ ಹೇಗೆ ತಗೊಳ್ಬೇಕು ಅನ್ನೋದು, ಆಹಾರವನ್ನ ಮುಂದಿನ ಇದಕ್ಕೆ ನಾವ್ ಹೆಂಗ್ ಸಂರಕ್ಷಿಸಿ ಇಟ್ಕೋಬಹುದು, ಸಂಸ್ಕರಿಸಬಹುದು ಅಂತ, ಇದು ಒಂದು ಭಾಗ. ಅದರಲ್ಲೂ ಸಾಕಷ್ಟು ಸಂಶೋಧನೆಗಳು ಈಗ ಆಗ್ತಾ ಇದಾವೆ. ಇನ್ನೊಂದು ಅಂದ್ರೆ ಮಾನವ ಅಭಿವೃದ್ಧಿ ಅಂತ, ಮನುಷ್ಯ ಹುಟ್ಟಿದಾಗಿನಿಂದ ಸಾಯುವವರೆಗಿನ ಅವನ ಬೆಳವಣಿಗೆಗಳು, ತೊಂದರೆಗಳು, ಎಲ್ಲಾ ರೀತಿಯ ಏನೋ ಅವನ ಆಸಕ್ತಿಗಳನ್ನ ಬೆಳೆಸ್ಕೊಳ್ತಾನೆ, ಏನೇನು ಹಂತಗಳನ್ನ ದಾಟಿ ಬರ್ತಾನೆ, ವಿಕಾಸ ಕ್ರಿಯೆಗಳನ್ನ ದಾಟ್ತಾನೆ, ಹೇಗೆ ಒಂದು ಸಂಪೂರ್ಣ ವ್ಯಕ್ತಿತ್ವವನ್ನ ಗಳಿಸ್ಕೊಳ್ತಾನೆ ಅನ್ನೋದು, ಇದು ನಾನು ಮಾಡಿರೋ ಸ್ಪೆಷಲೈಸೇಷನ್. ಇನ್ನೊಂದು ಸಂಪನ್ಮೂಲಗಳನ್ನ ನಿರ್ವಹಣೆ ಮಾಡ್ತಕ್ಕಂಥದ್ದು, ಅದರಲ್ಲಿ ಒಳಾಂಗಣ ಅಲಂಕಾರ, ಆಮೇಲೆ ಈ ಹೋಟೆಲ್ ಮ್ಯಾನೇಜ್ಮೆಂಟ್ ಕಡೆ ಹೋದ್ರೆ ಹೌಸ್ ಕೀಪಿಂಗು, ಆ ಥರದವನ್ನೆಲ್ಲ ಕಲಿಯುವಂಥದ್ದು ಅದರಲ್ಲಿ. ಮತ್ತೆ ಎರ್ಗೋನಾಮಿಕ್ಸ್ ಅಂತ ಅದರೊಳಗೊಂದು ಬರುತ್ತೆ, ದಕ್ಷತಾ ಶಾಸ್ತ್ರ ಅಂತ. ಹೆಚ್ಚು ಜನರಿಗೆ ಗೊತ್ತಿಲ್ಲ, ಒಂದು ಕುರ್ಚಿಯ ಹೈಟ್ ಇಷ್ಟೇ ಯಾಕಿರ್ಬೇಕು, ಒಂದು ಬೋರ್ಡಿನ ಹೈಟ್ ಇಷ್ಟೇ ಯಾಕಿರ್ಬೇಕು ಅನ್ನುವುದನ್ನ ಎರ್ಗೋನಾಮಿಕ್ಸ್ ಅಲ್ಲಿ ಕಲಿ, ಅಲ್ಲೂ ಸಾಕಷ್ಟು ಸಂಶೋಧನೆಗೆ ಅವಕಾಶಗಳು ಇದಾವೆ. ಆಮೇಲೆ 4 ಬ್ರಾಂಚು ಟೆಕ್ಸ್ಟೈಲ್ಸ್ ಅಂಡ್ ಕ್ಲೋದಿಂಗ್, ವಸ್ತ್ರ ಮತ್ತು ಉಡುಪು ವಿಭಾಗ. ಅಲ್ಲಿ ಅಂತೂ ಮನುಷ್ಯ ಇರುವವರೆಗೂ ಸಂಶೋಧನೆಗಳಾಗ್ತವೆ. ಫ್ಯಾಷನ್ ಲೋಕದಲ್ಲಿ ನಾವು ಎಲ್ಲಿವರೆಗೂ ಬೇಕಾದ್ರೂ, ಆಕಾಶನೇ ಅದಕ್ಕೊಂದು ಲಿಮಿಟ್ ಅಂತ ಹೇಳ್ಬಹುದು. ಈ 4 ಜ್ಞಾನಗಳನ್ನ ಸಮಾಜಕ್ಕೆ ವಿಸ್ತರಿಸುವ ಸಲುವಾಗಿ ಗೃಹ ವಿಜ್ಞಾನ ವಿಸ್ತರಣಾ ಶಿಕ್ಷಣ ಅಂತ ಇದೆ. ಬೇರೆ ಬೇರೆ ಕಮ್ಯುನಿಕೇಶನ್ ಮೆಥಡ್ಗಳನ್ನ ಉಪಯೋಗಿಸ್ಕೊಂಡು, ದೃಶ್ಯ ಮಾಧ್ಯಮಗಳಿರ್ಬೋದು, ಶ್ರವಣ ಮಾಧ್ಯಮಗಳಿರ್ಬೋದು, ಅಥವಾ ದೃಶ್ಯ ಶ್ರವಣ ಮಾಧ್ಯಮಗಳು, ಇವುಗಳನ್ನು ಉಪಯೋಗಿಸ್ಕೊಂಡು ಈ ಗೃಹ ವಿಜ್ಞಾನದ ಎಲ್ಲಾ ನಾಲೆಜ್ ಅನ್ನ ಸಮಾಜಕ್ಕೆ, ಸಮುದಾಯಕ್ಕೆ ಹೇಗೆ ತಲುಪಿಸಬೇಕು ಅನ್ನೋದು. ಈ 5 ಬ್ರಾಂಚ್ ಅನ್ನ ನಾವು ಡಿಗ್ರಿ ಒಳಗಡೆ ಕಲಿತೀವಿ. ಅದರ ನಂತರದಲ್ಲಿ MSc ಮತ್ತೆ PhDನ ನಾನು ಮಾನವ ಅಭಿವೃದ್ಧಿ ವಿಷಯದಲ್ಲಿ ಮಾಡಿದೆ. ಈಗ PhD ಮಾಡುವುದಕ್ಕಿಂತ ಮೊದಲು ನೀವು ಉಪನ್ಯಾಸಕರಾಗಿ ಸೇರ್ಕೊಂಡಿದ್ದೀರಿ, ಈಗ ವೃತ್ತಿಯ ಜೊತೆ ಜೊತೆಗೆ ಈ PhD ಅನ್ನ ಮಾಡುವಂತಹದ್ದು ಸ್ವಲ್ಪ ಕಷ್ಟ ಅಂತ ಅನ್ಸೋದಿಲ್ಲ ನಿಮಗೆ? ಖಂಡಿತವಾಗ್ಲು. ಏನಾಗ್ತದಂದ್ರೆ, ಕಲಿತಾ ಹೋಗ್ತಾ ಇದ್ದ ಹಾಗೆ 1 ಕ್ಲಾಸಿಂದ 2 ಕ್ಲಾಸಿಗೆ ಹೋದಾಗೆ BSc ಆದ ತಕ್ಷಣ MSc ಬಹಳ ಸುಲಭವಾಗಿ ದಾಟಿ ಬಂದ್ಬಿಡ್ತು. ಆದ್ರೆ ಅವಾಗ ಏನಾಗ್ತವಂದ್ರೆ, ಒಂದು ನಾವು MSc ಮುಗಿಸೋ ತನಕ ಮನೆಯಲ್ಲಿ ನಮ್ಮ ಮದುವೆಯ ಚಿಂತೆಗಳು, ಅದರ ಜೊತೆಗೆ ಏನಾದ್ರೂ ಒಂದು ಉದ್ಯೋಗನೋ ಸ್ವಯಂ ಉದ್ಯೋಗನೋ ಮಾಡ್ಕೊಳ್ಬೇಕು. ತೀರಾ MSc ಆದ್ಮೇಲೂ ಮತ್ತೆ ನಾವು, ಯಾಕಂದ್ರೆ ಪದವೀಧರರು ಅಂತ ಅನಿಸ್ಕೊಂಡ ತಕ್ಷಣ ಸಮಾಜ ನಮ್ ಕಡೆ ಹೆಂಗ್ ನೋಡುತ್ತೆ ಅಂದ್ರೆ, ಇವರು ಸಮಾಜಕ್ಕೆ ಯಾವ ರೀತಿಯ ಕೊಡುಗೆಯನ್ನ ಕೊಡಬಲ್ಲರು, ಇನ್ನು ಡಿಗ್ರಿ ಮಾಡ್ಕೊಂಡು ಇನ್ನು ಏನ್ ಮಾಡತ್ತಾರೆ ಇವರು ಅನ್ನೋ ತರ, ಇನ್ನು ಸ್ನಾತಕೋತ್ತರ ಅಂದ್ಮೇಲೆ ನಮ್ಮ ಮೇಲೆ ಜವಾಬ್ದಾರಿಗಳು ಬಹಳ ಜಾಸ್ತಿ ಆಗ್ತವೆ. ಜಾಬ್ಗೆ ಸೇರ್ಕೊಳ್ಳುವಾಗ ಎನಿ ಡಿಗ್ರಿ ಅಂತ ಹೇಳಿ ನಾವು ಅವಾಗ MSc ಹೋಮ್ ಸೈನ್ಸ್ ಮೇಲೇನೆ ಉದ್ಯೋಗಗಳನ್ನ ಹುಡುಕ್ಬೇಕು ಅನ್ನೋದಕ್ಕಿಂತ ಎಷ್ಟು ಅರ್ಜೆನ್ಸಿ ಇತ್ತು ನಮಗೆ ಅಂತಂದ್ರೆ ಯಾವ ಕೆಲಸಕ್ಕೆ ಕರೆದ್ರವಾಗ್ಲೂ ಅಪ್ಲೈ ಮಾಡ್ತಿದ್ದು. ಆ ರೀತಿಯಾಗಿ ನಾನು ನಿಮ್ಗೆ ಆಶ್ಚರ್ಯ ಆಗ್ಬೋದು, ನಾನು ಸೇರ್ಕೊಂಡಿದ್ದು ಉದ್ಯೋಗ ವಿನಿಮಯ ಕಚೇರಿಗೆ, ಅಸಿಸ್ಟೆಂಟ್ ಎಂಪ್ಲಾಯ್ಮೆಂಟ್ ಆಫೀಸರ್ ಅಂತ ಹೇಳಿ. ಒಂದು ಆಡಳಿತ MSc ಮುಗಿಸಿದ ತಕ್ಷಣನೇ, MSc ಮುಗಿಸಿದ ತಕ್ಷಣ ಒಂದು ಪ್ರೊಜೆಕ್ಟ್ ವರ್ಕ್ ಅಲ್ಲಿ ಸೇರ್ಕೊಂಡಿದ್ದೆ, ಅಗ್ರಿಕಲ್ಚರ್ ಯೂನಿವರ್ಸಿಟಿ ಧಾರವಾಡ ನಾನು ಓದಿದ್ದು. ಅಲ್ಲಿ ಸಾಕಷ್ಟು ಸಂಶೋಧನಾ ಪ್ರೊಜೆಕ್ಟ್ಗಳು ಬರ್ತಾನೆ ಇರ್ತವೆ ನಮಗೆ, ಅನ್ಲಿಮಿಟೆಡ್ ಅಪರ್ಚುನಿಟೀಸ್ ಅಲ್ಲಿ. ಅಲ್ಲಿ ಸೇರ್ಕೊಂಡಿದ್ದೆ, 2 ವರ್ಷದ ಪ್ರೊಜೆಕ್ಟ್ ಅದು. ಅದು ಮುಗಿದ ತಕ್ಷಣನೇ ನಾನು ಅಸಿಸ್ಟೆಂಟ್ ಎಂಪ್ಲಾಯ್ಮೆಂಟ್ ಆಫೀಸರ್ ಆಗಿ ಜಾಯ್ನ್ ಆದೆ. 5 ವರ್ಷ ಎಂಪ್ಲಾಯ್ಮೆಂಟ್ ಆಫೀಸರ್ ಆಗಿ ಹಾವೇರಿ ಜಿಲ್ಲೆಯಲ್ಲಿ, ಒಟ್ಟು ಟೋಟಲ್ 8 ವರ್ಷ ಸರ್ವಿಸ್ ನಾನು ಆಡಳಿತ ಸೇವೆ. ಅದಾದ್ಮೇಲೆ ನನ್ನ ನೆಟ್ ಎಕ್ಸಾಮ್ ಪಾಸ್ ಆಗ್ಬಿಟ್ನಲ್ಲ, ಹಾಗಾಗಿ ಡಿಗ್ರಿ ಕಾಲೇಜಿಗೆ ಯಾಕೆ ಪ್ರಯತ್ನ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಅಂಕೋಲಕ್ಕೆ ಇದ್ದೀನಿ. ಫಸ್ಟ್ ಅಪಾಯಿಂಟ್ಮೆಂಟ್ ಆಗಿದ್ದು ಸರ್ಕಾರಿ ಗೃಹ ವಿಜ್ಞಾನ ಕಾಲೇಜು ಹಾಸನ, ಹೋಮ್ ಸೈನ್ಸ್ ಅಂತಾನೆ ಕಾಲೇಜ್ ಐತೆ, ಹಾಗಾಗಿ ಅಲ್ಲಿ ಫಸ್ಟ್ ಅಪಾಯಿಂಟ್ಮೆಂಟ್ ಆಗಿದ್ದು. ಕಲ್ತಿರೋ ವಿಷಯ ಆಡಳಿತದಲ್ಲಿ ಅಷ್ಟೊಂದು ನಮ್ಮ ವಿಷಯಗಳು ಉಪಯೋಗಕ್ಕೆ ಬರುವುದಿಲ್ಲ, ಆ ತುಡಿತ ಯಾವಾಗ್ಲೂ ಇತ್ತು. ಇನ್ನೊಂದು ಟೀಚರ್ ಆಗ್ಬೇಕನ್ನೋದು, ಅದು ಒಂದು ಮೊದ್ಲಿಂದ ಬಹಳ ಸಣ್ಣ ಇರ್ತದೆ ಕಲಿಸಿತ್ತು. ಮತ್ತೆ ನನ್ನ ಶಕ್ತಿ ಮಾತಿನ ಕೌಶಲ್ಯದಲ್ಲಿ ಇದೆ ಅಂತ ನನಗೆ ಯಾವಾಗ್ಲೂ ಅನಿಸ್ತಿತ್ತು, ಹಾಗಾಗಿ ಈ ಕಡೆ ಶಿಫ್ಟ್ ಆಗಿ ಈಗ 15 ವರ್ಷಗಳಾಯ್ತು. ಈ ಡಾಕ್ಟರೇಟ್ಗೆ ವಿಷಯವನ್ನ ಆಯ್ಕೆ ಮಾಡಿಕೊಳ್ಳುವಾಗ ನೀವು ಆಯ್ಕೆ ಮಾಡಿಕೊಂಡಿರುವಂತಹದ್ದು ಗೃಹ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹದ್ದು, ಅದರಲ್ಲೂ ಒಂದು ಬಹಳ ಆಸಕ್ತಿದಾಯಕವಾದಂತಹ ಒಂದು ವಿಚಾರ, ದ ರಿಲೇಷನ್ಶಿಪ್ ಬಿಟ್ವೀನ್ ಮೊಬೈಲ್ ಫೋನ್ ಎಡಿಕ್ಷನ್, ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ಸ್ ಅಂಡ್ ಕೋಪಿಂಗ್ ಸ್ಕಿಲ್ಸ್ ಅಮಂಗ್ ಕಾಲೇಜ್ ಸ್ಟೂಡೆಂಟ್ಸ್. ಇದನ್ನ ಕನ್ನಡದಲ್ಲಿ ಹೇಳೋದಿದ್ರೆ ಬಹುಶಃ ವಿದ್ಯಾರ್ಥಿಗಳಲ್ಲಿ ಮೊಬೈಲ್ ಫೋನಿನ ವ್ಯಸನ, ಮಾನಸಿಕ ಆರೋಗ್ಯ ಸಮಸ್ಯೆಗಳು ಮತ್ತು ಹೊಂದಾಣಿಕೆ ಕೌಶಲ್ಯಗಳು, ಈ ವಿಷಯವನ್ನು ಆಯ್ಕೆ ಮಾಡಿಕೊಳ್ಳೋದಕ್ಕೆ ಏನ್ ಕಾರಣ? ಒಂದು ನಂದು ಮಾನವ ಅಭಿವೃದ್ಧಿ ಸ್ಪೆಷಲೈಸೇಷನ್ ನನ್ನ ಸಬ್ಜೆಕ್ಟ್. PhD ಅಂತ ತಗೊಳ್ಳುವಾಗ ಟೀಚರ್ ಕೆಲಸಕ್ಕೆ ಬಂದ ಮೇಲೆ, ಅಂದ್ರೆ ಕಾಲೇಜ್ ಟೀಚರ್ಸ್ ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಅಂತ ಆದ್ಮೇಲೆ ನಮ್ಗೆ ಒಂದು ಒತ್ತಡ ಇದ್ದೇ ಇರುತ್ತೆ ಡಾಕ್ಟರೇಟ್ ಪದವಿಯನ್ನ ತಗೊಳ್ಬೇಕು ಅಂತ ಅನ್ನೋದು. ಒಂದು ಅದು ವೃತ್ತಿಯಲ್ಲಿ ಮೇಲೇರಲಿಕ್ಕೆ ಸಹ ಹೌದು, ಇನ್ನೊಂದು ಆ ಡಾಕ್ಟರ್ ಅಂತ ಬರ್ಕೊಳ್ಳೋದು ಅಲ್ಲಿ ಇರುವವರಿಗೆ ಗೊತ್ತು, ಅದು ಒಂದು ಫ್ಯಾಂಟಸಿ. ಏನೋ ಒಂದು ಸಂಶೋಧನೆಯನ್ನ ಕೈಗೊಂಡು ನಮ್ಮ ಹಿಂದೆ ಡಾಕ್ಟರ್ ಅಂತ ಬರೆದ್ಕೊಳ್ಳೋದು ಒಂದು ತುಂಬಾ ಖುಷಿ ಕೊಡುವಂತ ವಿಷಯ. ಸ್ವಲ್ಪ ದಿನ ನಾವು ಈ ಏನು ಶಿಕ್ಷಕ ವೃತ್ತಿನಲ್ಲಿ ಮುಂದುವರೆದ ಮೇಲೆ ನಿಮ್ಗೆ ಗೊತ್ತಿರಬಹುದು UGC ಏನ್ ಹೇಳುತ್ತೆ ಅಂದ್ರೆ, ಒಂದು 3 ಭಾಗದಲ್ಲಿ ನಮ್ಮ ಕೆಲಸವನ್ನ ವಿಂಗಡಿಸುತ್ತೆ. ಒಂದು ನಾವು ಶಿಕ್ಷಕರು ಬೋಧನೆ ಮಾಡಬೇಕು, ಇನ್ನೊಂದು ಸಂಶೋಧನೆ ಮಾಡಬೇಕು, ಏನಾದ್ರೂ ಕಂಡುಹಿಡಿಬೇಕು ರಿಸರ್ಚ್, ಮೂರನೇದು ವಿಸ್ತರಣಾ ಸೇವೆ. ನಮ್ಮ ಏನು ಸಂಸ್ಥೆನಲ್ಲಿ ನಾವು ಕಲಿಸ್ತೀವಿ ವಿದ್ಯಾರ್ಥಿಗಳ ಮುಖಾಂತರನೋ ಅಥವಾ ನಾವು ಸಂಪನ್ಮೂಲಗಳ ವ್ಯಕ್ತಿಗಳಾಗಿ ಅಥವಾ ಆರ್ಟಿಕಲ್ ಬರೆಯೋದ್ರ ಮೂಲಕ ಈ ರೀತಿ ವಿಸ್ತರಣೆ ಮಾಡಬೇಕು ಜ್ಞಾನವನ್ನ ಅಂತ. ಸೊ ಶಿಕ್ಷಕ ವೃತ್ತಿ ಶುರುವಾಯ್ತು, ವಿಸ್ತರಣಾ ಕೆಲಸ ಸ್ವಲ್ಪ ಸ್ವಲ್ಪ ಶುರುವಾಯ್ತು, ಸಂಶೋಧನೆ ಒಂದು ಬಾಕಿ ಉಳಿದಿತ್ತು, ಹಾಗಾಗಿ ಸಂಶೋಧನೆಯನ್ನ ಕೈಗೆತ್ತಿಕೊಂಡೆ. ಈ ವಿಷಯವನ್ನು ಆಯ್ಕೆ ಮಾಡಿಕೊಂಡ ನಂತರ ಇದರ ಒಂದು ಮಾಹಿತಿಯನ್ನು ಸಂಗ್ರಹಿಸುವುದು ಯಾವ ರೀತಿ ಮಾಡಿಕೊಂಡ್ರಿ? ಇದಕ್ಕೆ ನಮ್ಗೆ ಈ ಮೈಸೂರು ಯೂನಿವರ್ಸಿಟಿ ನಾನು PhD ಮಾಡಿದ್ದು, ಅಲ್ಲಿ ನಮ್ಗೆ ಗೈಡ್ ಡಾಕ್ಟರ್ ಕೋಮ್ಲಾ ಅಂತ ಹೇಳಿ, ಪ್ರೊಫೆಸರ್ ಅಂಡ್ ಹೆಡ್ ಮಾನವ ಅಭಿವೃದ್ಧಿ ವಿಷಯದಲ್ಲಿ, ಒಂದು ಕಮಿಟಿ ಮಾಡ್ತಾರೆ ನಮ್ಮ ಸಂಶೋಧನಾ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಮಾರ್ಗದರ್ಶನ ನೀಡ್ಲಿಕ್ಕೆ ಅಂತ ಒಂದು ಕಮಿಟಿ ಇರುತ್ತೆ, ಅಲ್ಲಲ್ಲಿ ಎಲ್ಲಾ ಪ್ರೊಫೆಸರ್ಸ್ ಇರ್ತಾರೆ, ಅವರೆಲ್ಲಾ ಸೇರಿ ಒಂದು ಇದನ್ನ ಮಾಡಿದ್ವಿ. ಸದ್ಯಕ್ಕೆ ಅಪ್ಕಮಿಂಗ್ ಅಂತಂದವಾಗ ಮೊಬೈಲ್ ಫೋನ್ ಅಡಿಕ್ಷನ್ ಯಾವಾಗ ಅಂದ್ರೆ, ನಮ್ಗೆ ಕೀಪ್ಯಾಡಿನ ಫೋನ್ಗಳನ್ನ ದಾಟಿ ನಾವು ಯಾವಾಗ ಸ್ಮಾರ್ಟ್ ಫೋನಿಗೆ ಶಿಫ್ಟ್ ಆದ್ವಿ ಆವಾಗ ಇದರಲ್ಲಿ ಜಗತ್ತು ತೆರೆದುಕೊಂಡ್ಬಿಡ್ತು. ಎಲ್ಲವೂ ನಮ್ಮ ಅಲಾರಾಮ್ ಮೊಬೈಲ್ ಅಲ್ಲಿ, ನಮ್ಮ ಅಲಾರಾಮು ಅದೇ, ನಮ್ಮ ಮಾತುಕತೆನೂ ಅದೇ, ನಮಗೆ ಇನ್ಫಾರ್ಮೇಶನ್ ಅದೇ, ಎಲ್ಲವೂ ಅದೇ ಆಗೋಗ್ಬಿಡ್ತು. ಹಾಗಾಗಿ ನಾವು ಅದ್ರ ಕಡೆ ಬಹಳ ವಾಲ್ತಾ ಹೋಗ್ತಿದೀವಿ ಅನ್ನೋದು. ಒಂದು ಕಾಲೇಜ್ ಸ್ಟೂಡೆಂಟ್ಸ್ ಅಲ್ಲಿ ಇದು ಒಂದು ಜಾಸ್ತಿ ಆಗಿದೆ ಅಂತ ಹೇಳಿ, ಅವಾಗ ಮೊಬೈಲ್ ಅನ್ನ ಕಾಲೇಜ್ಗೆ ತರೋ ಹಾಗಿಲ್ಲ, ಬಳಸೋ ಹಾಗಿಲ್ಲ ಅಂತೆಲ್ಲ ಕಾನೂನುಗಳು ಇತ್ತು. ಇದು ಪ್ರೀ ಕೋವಿಡ್ ಟೈಮ್ ಅಲ್ಲಿ, ಅದರಿಂದಾಗಿ ಸಾಕಷ್ಟು ಮಾನಸಿಕ ಸಮಸ್ಯೆಗಳು ಆಗ್ತಾ ಇದಾವೆ ಅಂತ ಹೇಳಿ ಸುಮಾರಷ್ಟು ಹೊರದೇಶಗಳಲ್ಲಿ ಸಂಶೋಧನೆಗಳು ಪ್ರಾರಂಭ ಆದವು. ಭಾರತಕ್ಕೆ ಮಟ್ಟಿಗೆ ಹೋಲಿಸೋದಾದ್ರೆ ಸಂಶೋಧನೆಗಳು ಬಹಳಷ್ಟು ಕಡಿಮೆ ಇತ್ತು. ಅದನ್ನ ಹೇಗೆ ಅವರು ಸ್ಕೋಪ್ ಅಪ್ ಮಾಡ್ತಾರೆ ಅಂತ, ಅದಕ್ಕೆ ಹೇಗೆ ಹೊಂದಾಣಿಕೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ, ಅದರಿಂದ ಉದ್ಭವಿಸತಕ್ಕಂತ ಮಾನಸಿಕ ಸಮಸ್ಯೆಗಳನ್ನ ಹೇಗೆ ತಾವು ಅದನ್ನ ಹೊಂದಿಕೊಳ್ಳುವಂತ ಕೌಶಲ್ಯಗಳನ್ನ ಬೆಳೆಸ್ತಾರೆ, ಈ ಮೂರು ಮುಖ್ಯ ವಿಷಯಗಳನ್ನ ಇಟ್ಕೊಂಡು ಒಂದು ತಾಲೂಕನ್ನ ಸ್ಟಡಿಯಾಗಿ ತಗೊಂಡು ಅಲ್ಲಿರೋ ಎಲ್ಲ ವಿದ್ಯಾರ್ಥಿಗಳನ್ನು, ಪದವಿ ಓದತಕ್ಕಂತ ಎಲ್ಲ ವಿದ್ಯಾರ್ಥಿಗಳನ್ನು ಮಾಡಿದ್ರೆ ಬಹುಶಃ ಒಂದು ಟ್ರೆಂಡ್, ಪಾಪ್ಯುಲೇಷನ್ ಟ್ರೆಂಡ್ ಹೆಂಗ್ ನಡೀತಾ ಇದೆ ಅನ್ನೋದು ಗೊತ್ತಾಗಬಹುದು ಅನ್ನೋಕ್ಕೋಸ್ಕರ ಈ ವಿಷಯ ಮತ್ತೆ ಈ ಏರಿಯಾ ಅಂದ್ರೆ ಈ ಸ್ಥಳ ಅಂಕೋಲಾ ತಾಲೂಕು ಯಾವ ಸಂಶೋಧನೆಗಳು ಆಗಿರ್ಲಿಲ್ಲ, ಹಾಗಾಗಿ ಈ ಇದನ್ನ ಆಯ್ಕೆ ಮಾಡ್ಕೊಂಡ್ವಿ. ಈಗ ವಿದ್ಯಾರ್ಥಿಗಳಿಂದ ನೀವು ಮಾಹಿತಿಯನ್ನ ಸಂಗ್ರಹಿಸಬೇಕು, ನೇರವಾಗಿ ಸಂಪರ್ಕ ಮಾಡಿ ನೀವು ಮಾಹಿತಿಯನ್ನ ಸಂಗ್ರಹಿಸಿದ್ರು ಅಥವಾ ಅದಕ್ಕೆ ಒಂದು ಕ್ವಶ್ಚನ್ ಅಥವಾ ಒಂದು ಪ್ರಶ್ನಾವಳಿ ಅಂತ ಏನಾದ್ರು ಮಾಡ್ಕೊಂಡ್ರೆ ಹೇಗೆ? ಖಂಡಿತ, ಅವರ ಮೂಲಭೂತ ಏನು ಅವರ ಇನ್ಫಾರ್ಮೇಶನ್ ಗಳಿದಾವೆ, ಮಕ್ಕಳು ಅವರು ಅವ್ರ ಹೆಸರೇನು, ಅವ್ರ ತಂದೆ ತಾಯಿ ಏನ್ ಮಾಡ್ತಾರೆ, ಎಲ್ಲಿ ವಾಸಿಸ್ತಾರೆ, ಅವ್ರ ಹತ್ರ ಯಾವ ತರಹದ ಫೋನ್ ಇದೆ, ಎಷ್ಟು ಹೊತ್ತು ಉಪಯೋಗಿಸ್ತಾರೆ, ಯಾವ ಯಾವ ಆಪ್ ಗಳನ್ನು ಉಪಯೋಗಿಸ್ತಾರೆ, ಇವನ್ನೆಲ್ಲ ನಾವೇ ಪ್ರಶ್ನೆಗಳನ್ನ ಮಾಡಿ ಕಮಿಟಿ ಮುಂದೆ ಇಟ್ಟು ಪಾಸ್ ಮಾಡಿಕೊಂಡು ತಗೊಂಡ್ವಿ. ಉಳಿದಂತೆ ಏನು ಮೊಬೈಲ್ ಫೋನ್ ವ್ಯಸನ ಏನು ಹೇಳ್ತೀವಿ ಅದು ಮತ್ತೆ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ, ಅದರಲ್ಲಿ ಆಂಗ್ಸೈಟಿ ಅಂದ್ರೆ ಖಿನ್ನತೆ, ಡಿಪ್ರೆಷನ್ ಅಂದ್ರೆ ಒತ್ತಡ, ಮತ್ತೆ ಸ್ಟ್ರೆಸ್, ಈ ಮೂರನ್ನು ಒಳಗೊಂಡಂತೆ ಒಬ್ರು ಆಲ್ರೆಡಿ ಮಾಡಿಟ್ಟಿರೋ ಸ್ಟ್ಯಾಂಡರ್ಡೈಸರ್ ಸ್ಕೇಲ್, ಪಲ್ಲವಿ ಭಟ್ನಾಗರ್ ಅಂಡ್ ಟೀಮ್ ಅವರು ಮಾಡಿರೋದು, ಮೊಬೈಲ್ ಅಡಿಕ್ಷನ್ ಅನ್ನ ಒಬ್ರು ಮಾಡಿರೋದು, ಅಂದ್ರೆ ಅವೆಲ್ಲ ಸ್ಟ್ಯಾಂಡರ್ಡೈಸ್ ಸ್ಕಿಲ್ಸ್, ಮತ್ತೆ ಕೋಪಿಂಗ್ ಸ್ಕಿಲ್ಸ್ ಅನ್ನ ಹೇಗೆ ಅವ್ರು ಉಪಯೋಗಿಸ್ತಾರೆ ಅನ್ನೋದಕ್ಕೆ ಮೂರು ಪ್ರಶ್ನಾವಳಿಗಳನ್ನ, ಈ ಮೂರು ಪ್ರಶ್ನಾವಳಿಗಳನ್ನ ಅವರ ಮೂಲ ಇನ್ಫಾರ್ಮೇಶನ್ ಮಾಹಿತಿಗಳಿದಾವೆ ಮಕ್ಕಳದು, ಅದಿಷ್ಟನ್ನು ಸೇರಿ ಒಂದು 10 ಪೇಜಿನ ಒಂದು ಪ್ರಶ್ನಾವಳಿಯನ್ನ ತಯಾರು ಮಾಡಿದ್ವಿ. ಆಮೇಲೆ ಎಲ್ಲಾ ಕಾಲೇಜಿನ ಪ್ರಾಂಶುಪಾಲರನ್ನ ಭೇಟಿಯಾಗಿ, ಅವಾಗ ನಾನು ಇಲ್ಲಿ ಕೆಲಸ ಮಾಡ್ತಿರ್ಲಿಲ್ಲ, ಹಾಸನದಲ್ಲಿ ಕೆಲಸ ಮಾಡ್ತಿದ್ದೆ, ಇಲ್ಲಿ ಎಲ್ಲಾ ಕಾಲೇಜಿನ ಪ್ರಾಂಶುಪಾಲರನ್ನ ಭೇಟಿಯಾಗಿ ಈ ತರ ಒಂದು ಮಾಹಿತಿಯನ್ನ ತಗೊಳ್ತೀನಿ ಅಂತ ಪರ್ಮಿಷನ್ ತಗೊಂಡು, ಆಮೇಲೆ ವಿದ್ಯಾರ್ಥಿಗಳಿಗೆ ಕ್ಲಾಸ್ ಕ್ಲಾಸಿಗೆ ಹೋಗಿ ಕ್ವಶನೇರ್ಸ್ ಅನ್ನ ಕೊಟ್ಟು, ಈ ರೀತಿ ಇದೆ, ಇದರ ಯಾವುದೇ ಮಾಹಿತಿಯನ್ನ ನಾವು ಹೊರಗೆ ಬಿಡುವುದಿಲ್ಲ, ಎಲ್ಲವೂ ಕಾನ್ಫಿಡೆನ್ಶಿಯಲ್, ಗುಪ್ತವಾಗಿ ಇಡಲಾಗುತ್ತೆ, ಯಾರ ಹೆಸರನ್ನು ಎಲ್ಲೂ ತಗೊಳ್ಳೋದಿಲ್ಲ, ಬರೀ ಸಂಶೋಧನೆಗೆ ಬೇಕಾದಂತ ಅಂಶಗಳನ್ನ ಮಾತ್ರ ಬಳಸ್ಕೊಳ್ತೀವಿ ಅಂತ ಹೇಳಿ ಅವರನ್ನ ಒಪ್ಪಿಸಿ ನಾನು ಕ್ವಶನ್ನೇರ್ಸ್ ನ ಕೊಟ್ಟು ಬಂದೆ. ಆದರೂ ಸಹ ಸ್ವಲ್ಪ ಜನ ಮಕ್ಕಳು ಇಲ್ಲ, ನಾವು ಇದರಲ್ಲಿ ಭಾಗವಹಿಸುವುದಿಲ್ಲ ಅಂತ ಹೇಳಿದ್ರು. ನಾವು ವ್ಯಕ್ತಿ ಸ್ವಾತಂತ್ರ್ಯವನ್ನ ಗೌರವಿಸಬೇಕಾಗುತ್ತೆ, ಹಾಗಾಗಿ ಕೊನೆಗೆ ನನಗೆ ಸಿಕ್ಕಿದ್ದು 1455 ವಿದ್ಯಾರ್ಥಿಗಳು, ಅಂಕೋಲಾ ತಾಲೂಕಿನ ಮೂರು ಪದವಿ ಕಾಲೇಜುಗಳಿಂದ ನನಗೆ 1455 ವಿದ್ಯಾರ್ಥಿಗಳು ಪ್ರಶ್ನಾವಳಿಯನ್ನ ಪೂರ್ತಿ ಮಾಡಿ ಕೊಟ್ರು. ಈ ಸಮಯದಲ್ಲಿ ನಿಜವಾಗ್ಲೂ ಅವ್ರಿಗೆ ಧನ್ಯವಾದ ಹೇಳಬೇಕು, ಇಲ್ಲದೆ ಹೋಗಿದ್ರೆ ಈ ಸಂಶೋಧನೆ ಆಗ್ತಾನೆ ಇರಲಿಲ್ಲ. ಈ 1455 ವಿದ್ಯಾರ್ಥಿಗಳಿಂದ ಮಾಹಿತಿಯನ್ನ ಸಂಗ್ರಹಿಸಿದ ನಂತರ ಅದರ ವಿಂಗಡಣೆ ಮಾಡುವಂತಹದ್ದು ಮತ್ತು ವಿಶ್ಲೇಷಣೆ ಮಾಡುವಂತಹದ್ದು ಹೇಗೆ ಮಾಡಿರಿ? ಇದನ್ನ ನಾವು ಸಂಖ್ಯಾಶಾಸ್ತ್ರದ ಪ್ರಕಾರ ಅಂದ್ರೆ ಸ್ಟ್ಯಾಟಿಸ್ಟಿಕಲ್ ಪ್ರಕಾರ ವಿಶ್ಲೇಷಣೆಯನ್ನ ಮಾಡಬೇಕಾಗುತ್ತೆ, ಅದಕ್ಕೂ ಸಾಕಷ್ಟು ವಿಧಾನಗಳು ಇದಾವೆ. ನಾವು ಕೋ ರಿಲೇಷನ್ ಸ್ಟಡಿ ಅಂದ್ರೆ ಇದರ ಮಧ್ಯೆ ಏನು ಸಂಬಂಧ ಇದೆ ಅನ್ನೋದನ್ನ ನೋಡ್ತಾ ಇರೋದ್ರಿಂದ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಂಖ್ಯಾಶಾಸ್ತ್ರವನ್ನ ಬಳಸ್ಕೊಂಡು ವಿಶ್ಲೇಷಣೆಯನ್ನ ಮಾಡಿದ್ವಿ. ಅದಕ್ಕೆ ಸಂಬಂಧಪಟ್ಟ ಏನು ವೃತ್ತಿ ನಿರತರಿದ್ದಾರೆ ಅವರ ಸಹಾಯವನ್ನ ನಾನು ತಗೊಂಡೆ. ಆದ್ರೆ ಅದಕ್ಕಿಂತ ಮೊದಲು ನಾವು ಸಂಗ್ರಹಿಸಿದ ಮಾಹಿತಿಯನ್ನ ಹಾಕುವಾಗ ಅದನ್ನ ಎಕ್ಸೆಲ್ ಶೀಟ್ ಅಲ್ಲಿ ಹಾಕೊಂಡ್ವಿ. 201 ಕಾಲಂಗಳಲ್ಲಿ 1455 ವಿದ್ಯಾರ್ಥಿಗಳ ಮಾಹಿತಿಯನ್ನ ನಾನು ನಿಜವಾಗ್ಲೂ ಯಾವುದೇ ಸರ್ಕಾರಿ ಸಂಸ್ಥೆ ಈ ಮಾಹಿತಿಯನ್ನ ಏನಾದ್ರೂ ಯುವಕರಿಗೆ ಯುವತಿಯರಿಗೆ ಕಾರ್ಯಕ್ರಮಗಳನ್ನು ಯೋಜಿಸುವಾಗ ಬಳಸಿಕೊಳ್ಳಬಹುದಾದಷ್ಟು ಮಾಹಿತಿಯನ್ನ ನಾನು ಅದನ್ನ ಸಂಗ್ರಹಿಸಿ ಇಟ್ಕೊಂಡು ಆಮೇಲೆ ವಿಶ್ಲೇಷಣೆಯನ್ನ ಮಾಡಿದ್ವಿ. ಸ್ವಲ್ಪ ಅದರ ಬಗ್ಗೆ ಹೇಳಿ, ವಿಶ್ಲೇಷಣೆ ಅಂದ್ರೆ ಏನು, ಏನ್ ಮಾಡ್ತೀರಿ? ನಾವು ಯಾವುದೇ ಒಂದು ವಿಷಯವನ್ನ ತಗೊಂಡವಾಗ, ಈಗ ಉದಾಹರಣೆಗೆ ಮೊಬೈಲ್ ಫೋನಿನ ವ್ಯಸನ ಅಂತ ಅನ್ಕೊಂಡ್ವಿ, ಆ ಸ್ಕೇಲ್ ಅಲ್ಲಿ 6 ಭಾಗಗಳು ಬರ್ತವೆ, ಅಂದ್ರೆ ಮೊಬೈಲ್ ಅನ್ನ ತಪ್ಪಾಗಿ ಬಳಕೆ ಮಾಡ್ಕೊಳ್ಳೋದು ಸಹ ಒಂದು ತಪ್ಪು, ಆಮೇಲೆ ಯೂಸೇಜ್ ಟೈಮಿಂಗ್ಸ್ ಅಂದ್ರೆ ಅವರು ಎಷ್ಟು ಹೊತ್ತು ಬಳಸುತ್ತಾರೆ ಅನ್ನುವುದು ಕೂಡ ಅವರ ವ್ಯಸನಕ್ಕೆ ಕಾರಣವಾಗಬಹುದಂತ ಸಂಗತಿಗಳು, ಇವೆಲ್ಲವನ್ನು ಸಪ್ಸಪರೇಟ್ ಆಗಿ ಅಂದ್ರೆ ಬೇರೆ ಬೇರೆಯಾಗಿ ಹಾಕ್ತಾ ಹೋಗ್ಕೊಂಡು ಇವುಗಳ ಮಧ್ಯೆ ಮತ್ತೆ ಅವರ ವೈಯಕ್ತಿಕ ವಿಷಯಗಳ ಬಗ್ಗೆ ಅಂದ್ರೆ ಅವರ ವಯಸ್ಸು ಅದಕ್ಕೇನಾದ್ರೂ ಕಾರಣ ಆಗಬಹುದಾ? ಯಾಕಂದ್ರೆ ನಮಗೆ ಪದವಿಗಳಲ್ಲಿ ಮೊದಲನೇ ವರ್ಷಕ್ಕೆ ಬಂದವರು 18, ಆಮೇಲೆ ಎರಡನೇ ವರ್ಷಕ್ಕೆ 19 ವರ್ಷದವರು ಇರ್ತಾರೆ, ಮೂರನೇ ವರ್ಷಕ್ಕೆ 20 ವರ್ಷದವರು. ಆದ್ರೆ ಕೆಲವೊಂದ್ಸಲ ಎಲ್ಲೋ ಲೇಟ್ ಆಗಿ ಆ ತರ ಜಾಯಿನ್ ಆದವರು, ಹಾಗಾಗಿ ನಾವು ಮೂರು ಭಾಗ ಮಾಡುವಾಗ 18 ವರ್ಷದವರು, 19 ವರ್ಷದವರು, 20 ವರ್ಷದ ನಂತರದವರು ಅಂತ ಅವರನ್ನ ವಿಂಗಡಿಸಿದ್ವಿ. ಆಮೇಲೆ ಮನೆಯಲ್ಲಿ ಎಷ್ಟನೇ ಮಗು ಅವರು ಅನ್ನೋದು, ಒಂದನೇ ಮಗುವ, ಎರಡನೇ ಮಗುವ, ಇವುಗಳನ್ನ ತಗೊಂಡ್ವಿ. ಅದು ಸಹ ಇದ್ರ ಮೇಲೆ ಏನಾದ್ರೂ ಪರಿಣಾಮವನ್ನ ಬೀರುತ್ತಾ ಅಂತ ನೋಡುವುದು ನಮ್ಮ ಆಸೆ ಒಂದು. ಆಮೇಲೆ ಹುಡುಗ ಮತ್ತು ಹುಡುಗಿಯರಲ್ಲಿ ಏನಾದ್ರೂ ವ್ಯತ್ಯಾಸಗಳಿದಾವೆ, ಜೆಂಡರ್ ಡಿಫ್ರೆನ್ಸಸ್ ಏನಾದ್ರೂ ಇದಾವೆ, ಇವುಗಳನ್ನೆಲ್ಲ ನಾವು, ಅಥವಾ ತಂದೆಯ ಶಿಕ್ಷಣ ಏನಾದ್ರೂ ಅವ್ರ ಮೇಲೆ ಪರಿಣಾಮ ಬೀರುತ್ತಾ, ತಾಯಿಯ ಶಿಕ್ಷಣ ಅಥವಾ ಕೌಟುಂಬಿಕ ಪರಿಸ್ಥಿತಿಗಳು, ಕೌಟುಂಬಿಕ ಆದಾಯ, ಇವುಗಳೆಲ್ಲವನ್ನು ನಾವು ಪ್ರತಿಯೊಂದಕ್ಕೂ ಹೋಲಿಸಿ ನೋಡಿದ್ವಿ. ಒಂದು ಮೊಬೈಲ್ ಫೋನ್ ವ್ಯಸನಕ್ಕಿರಬಹುದು, ಅಥವಾ ಖಿನ್ನತೆಗೆ ಸಂಬಂಧಪಟ್ಟಾಗಿರ್ಬೋದು, ಅಥವಾ ಒತ್ತಡಕ್ಕೆ ಸಂಬಂಧಪಟ್ಟಾಗಿರ್ಬೋದು, ಅಥವಾ ಅವರು ಯೂಸ್ ಮಾಡ್ತಕ್ಕಂಥ, ಹೊಂದಾಣಿಕೆ ಮಾಡಿಕೊಳ್ಳುವಂಥ ಕೌಶಲ್ಯಗಳನ್ನು ಯೂಸ್ ಮಾಡೋದ್ರಲ್ಲೂ ಸಹ ಏನಾದರೂ ಈ ವಿಷಯಗಳು ಅದರ ಮೇಲೆ ಪರಿಣಾಮಗಳನ್ನು ಬೀರ್ತವೆ. ಹಾಗಾಗಿ ಈ ಎಲ್ಲ ಏನು ಅವರ ವೈಯಕ್ತಿಕ ವಿಷಯಗಳಿದ್ದಾವೆ, ಅವರ ವಯಸ್ಸೆಷ್ಟು, ಅವರು ಯಾವಾಗ ಹುಟ್ಟಿದ್ರು, ಯಾವ ಕ್ಲಾಸಲ್ಲಿ ಓದ್ತಿದ್ದಾರೆ, ಆಮೇಲೆ ಕಲಾ ವಿಭಾಗದಲ್ಲಿದ್ದಾರಾ, ವಾಣಿಜ್ಯ ವಿಭಾಗದಲ್ಲಿದ್ದಾರಾ, ವಿಜ್ಞಾನ ವಿಭಾಗದಲ್ಲಿದ್ದಾರಾ, ಇವೆಲ್ಲವನ್ನು ನಾವು ಇಂಡಿಪೆಂಡೆಂಟ್ ವೇರಿಯಬಲ್ಸ್ ಅಂತ ಹೇಳ್ತೀವಿ. ಇವುಗಳು ಅವರ ಮುಂದಿನ ಏನು ನಾವು ತಗೊಂಡಿದೀವಿ, ಅವರ ಮೊಬೈಲ್ ಫೋನ್ ವ್ಯಸನಕ್ಕಿರಬಹುದು, ಅಥವಾ ಅವರಿಗಿರ್ತಕ್ಕಂಥ ಮಾನಸಿಕ ಸಮಸ್ಯೆಗಳಿಗೆ ಇರಬಹುದು, ಅವುದ್ರ ಮೇಲೆ ಏನು ಪರಿಣಾಮ ಬೀರುತ್ತೆ ಅಂತ, ಇವೆಲ್ಲವೂ ಡಿಪೆಂಡೆಂಟ್ ವೇರಿಯಬಲ್ಸ್ ಆಗ್ಬಿಡ್ತವೆ ಅವಾಗ. ಇದ್ರ ಮೇಲೆ ಏನು ಪರಿಣಾಮ ಬೀರುತ್ತೆ ಅಂತ ಹೇಳಿ ಇದಕ್ಕೆ ಎಷ್ಟು ಬೇಕಾದಷ್ಟು ರೀತಿನಲ್ಲೂ ನಾವು ಸ್ಟ್ಯಾಟಿಸ್ಟಿಕಲ್ ಅನಾಲಿಸಿಸ್ ಅನ್ನ ಮಾಡ್ಕೊಳ್ಬಹುದು. ಸದ್ಯಕ್ಕೆ ನಮ್ಮ ಮುಖ್ಯ ಉದ್ದೇಶ ಏನಿತ್ತು ಸಂಶೋಧನೆದು, ಅದಕ್ಕೆ ಮಾತ್ರ ನಾವು ಸೀಮಿತವಾಗಿ ಸ್ಟ್ರಾಟಜಿಕಲ್ ಅನಾಲಿಸಿಸ್ ಮಾಡಿದೀವಿ. ಬಟ್ ಅದರಿಂದ ಸಾಕಷ್ಟು ಇನ್ನು ಮಾಹಿತಿಗಳನ್ನ ನಾನು ಮುಂಬರುವ ದಿನಗಳಲ್ಲಿ ಬಹುಶಃ ಲೇಖನಗಳನ್ನ ಬರೆಯೋದ್ರ ಮೂಲಕ ತೋರಿಸಬಹುದು. ಯಾವ ಹಂತದಲ್ಲಿ ಇದು ಮೊಬೈಲ್ ಅಡಿಕ್ಷನ್ ಅಂತ ಆಗ್ತದೆ, ವ್ಯಸನ ಅಂತ ಆಗ್ತದೆ? ವ್ಯಸನ ಅಂತ ಆಗುವಾಗ ನಾವು ಸ್ಟ್ಯಾಂಡರ್ಡೈಸೆಡ್ ಸ್ಕೇಲ್ ಏನು ತಗೊಂಡಿದೀವಿ, ಅದರಲ್ಲಿ 6 ಹಂತಗಳು ಏನು ಬರ್ತವೆ, ಅಲ್ಲಿ ಪ್ರತಿಯೊಂದು ಹಂತವು ಮಿಕ್ಸ್ ಆಗಿ ಇರ್ತವೆ ಕ್ವಶನ್ಸ್ ಎಲ್ಲ ಅದರೊಳಗಡೆ. ಹಾಗಾಗಿ ನಾವು ಈವನ್ ಅವರಿಗೆ ಕ್ವಶನೇರ್ ಪ್ರಶ್ನಾವಳಿಯನ್ನು ತುಂಬಲಿಕ್ಕೆ ಹೇಳುವಾಗ್ಲೂ ಸಹ ಅವರಿಗೆ ತಕ್ಷಣಕ್ಕೆ ಬರುವ ಉತ್ತರವನ್ನು ಬರೀಲಿಕ್ಕೆ ಹೇಳ್ತೀವಿ. ಇದು ಯೋಚನೆ ಮಾಡಿ ಉತ್ತರ ಕೊಡುವಂತಹದ್ದಲ್ಲ, ತಕ್ಷಣಕ್ಕೆ ಬರುವಂತದ್ದು. ಆವಾಗ ಅವ್ರು ಎಷ್ಟು ಸಮಯ ಉಪಯೋಗಿಸ್ತಾರೆ, ಅಕಸ್ಮಾತ್ ಮೊಬೈಲ್ ತುಂಬಾ ಬಹಳಷ್ಟು ಹೊತ್ತು ಯಾರ ಕಡೆಯಿಂದನೂ ಕಾಲ್ ಬರ್ಲಿಲ್ಲ, ಅಥವಾ ಮೆಸೇಜ್ ಬಂದಿರೋ ಟಿನ್ ಅಂತ ಸೌಂಡ್ ಬರ್ಲಿಲ್ಲ ಅಂತಂದ್ರೆ ನನಗೆ ಕಷ್ಟ ಆಗತ್ತ. ಆಮೇಲೆ ಮುಖಾಮುಖಿಯಾಗಿ ಮಾತಾಡೋದಕ್ಕಿಂತನೂ ಫೋನಿನಲ್ಲಿ ಮಾತಾಡೋದನ್ನ ನಾವು ಹೆಚ್ಚು ಇಷ್ಟಪಡ್ತೀವ ಅಂದ್ರೆ, ಅಲ್ಲಾದ್ರೆ ಸುಳ್ಳು ಹೇಳ್ಬಹುದು, ಇಲ್ಲಿದ್ದೀನಿ ಅಲ್ಲಿದ್ದೀನಿ ಅಂತ ಹೇಳ್ಬಹುದು, ಅಥವಾ ಓದ್ತಾ ಇದ್ದೀನಿ ಅಂತ ಹೇಳ್ಬಹುದು. ಈ ತರದ್ದು ಬಹಳಷ್ಟು ವಿಷಯಗಳು ಅಲ್ಲಿ ಬರ್ತವೆ. ಆವಾಗ ಆ ಸ್ಕೋರ್ಗಳಲ್ಲಿ 37 127 ಸ್ಕೋರ್ಗಳನ್ನ ನಾವು ಮಾಡ್ಕೋಬಹುದು ಅದರಲ್ಲಿ. ಆವಾಗ ಅಲ್ಲಿ 45 ಒಂದಿಷ್ಟು ಪ್ರಶ್ನೆಗಳಿಗೆ, 48 ಒಂದಿಷ್ಟು ಪ್ರಶ್ನೆಗಳಿಗೆ ಆ ಸ್ಕೋರ್ ಅನ್ನ ದಾಟದ ಮೇಲೆ ಅದನ್ನ ಮಾಡರೇಟ್ ಮತ್ತೆ ಸಿವಿಯರ್ ಅಂದ್ರೆ ಮಧ್ಯಮ ಮತ್ತು ತೀವ್ರತರನಾದ ವ್ಯಸನ ಅಂತ ಹೇಳಿ ಹಾಕೊಂಡು ಹೋಗ್ತೀವಿ. ಈ ಮೊಬೈಲ್ ವ್ಯಸನಕ್ಕೂ ಮಾನಸಿಕ ಆರೋಗ್ಯ ಸಮಸ್ಯೆಗಳಿಗೂ ಯಾವ ರೀತಿಯ ಒಂದು ಸಂಬಂಧ ಇದೆ? ಸರ್, ಸಾಕಷ್ಟು ಸಂಶೋಧನೆಗಳು ಆಗಿದಾವೆ. ಈಗ ನಾನು ಕನಿಷ್ಠ ಅಂದ್ರೂ 1,000 ಮೇಲೆ ಲೇಖನಗಳನ್ನ ಕಲೆಕ್ಟ್ ಮಾಡಿದ್ದೀನಿ ಆಲ್ ಓವರ್ ದ ವರ್ಲ್ಡ್, ಎಲ್ಲಾ ರೀತಿಯ ದೇಶಗಳಲ್ಲೂ. ನಮ್ಮ ನೆರೆಯ ದೇಶಗಳು ಅಂದ್ರೆ ಪೂರ್ವ ಏಷ್ಯಾ ದೇಶಗಳಿರ್ಬೋದು ಅಥವಾ ಪಾಶ್ಚಿಮಾತ್ಯ ದೇಶಗಳಿರ್ಬೋದು, ಎಲ್ಲರದ್ದು ಒಂದೇ. ಯಾವಾಗ ಇದರ ಬಳಕೆಯನ್ನ ಅವರು ಜಾಸ್ತಿ ಮಾಡ್ತಾ ಹೋದ್ರು, ಜನರನ್ನ ಮುಖಾಮುಖಿ ಆಗೋದನ್ನ ಕಡಿಮೆ ಮಾಡ್ತಾ ಹೋದ್ರು. ಯಾವಾಗ ನಾವು ಜನರನ್ನ ಮುಖಾಮುಖಿ ಆಗೋದನ್ನ ಕಡಿಮೆ ಮಾಡ್ತೀವೋ, ಔಟ್ ಸ್ಪೋಕನ್ ಇಲ್ಲದೆ ಇರುವಾಗ ಒಳಗೇ ಉಳಿತಾ ಹೋಗುತ್ತೆ, ಅದು ಪ್ರೆಷರೈಸ್ ಆಗ್ತಾ ಹೋಗುತ್ತೆ. ಆಮೇಲೆ ಒಬ್ಬನೇ ಒಬ್ಬಳೇ ಅನ್ನುವಂತ ಭಾವನೆ, ಇದು ಖಿನ್ನತೆಗೆ ದೂಡ್ತಾ ಹೋಯ್ತು. ಅದಲ್ದೇನು ಸಾಕಷ್ಟು ಸಮಸ್ಯೆಗಳನ್ನ ನಾವು ಬಹುಶಃ ನೀವು ನೋಡಿರ್ಬೋದು, ಹೆಬ್ಬೆರಳನ್ನ ಉಪಯೋಗಿಸೋದ್ರಿಂದ ಹೆಬ್ಬೆರಳ ನೋವು ಬರುವಂತ, ಒಂದೇ ರೀತಿಯಲ್ಲಿ ಕೂತ್ಕೊಳ್ಳೋದ್ರಿಂದ ಬೆನ್ನು ನೋವುಗಳು, ಎಷ್ಟು ಸಣ್ಣ ಸಣ್ಣ ವಯಸ್ಸಿನಲ್ಲಿ ತಲೆ ತಗ್ಸಿ ಯಾವಾಗ್ಲೂ ಫೋನ್ ನೋಡ್ತಾ ಇರೋದ್ರಿಂದ ಕುತ್ತಿಗೆ ನೋವು ಬರ್ತಾ ಇರೋದು, ಆತರ ಸುಮಾರು ದೈಹಿಕ ಇದಾವೆ, ಮಾನಸಿಕ ಇದಾವೆ, ಮನೋದೈಹಿಕ ಇದಾವೆ. ಆ ತರದಲ್ಲಿ ನಾವು ಈ 3 ಇಲ್ಲಿ ಆಯ್ಕೆ ಮಾಡ್ಕೊಂಡ್ವಿ. ಒಂದು ಖಿನ್ನತೆ ಯಾಕ ಅಂತಂದ್ರೆ, ಈ ವಯಸ್ಸಿನಲ್ಲಿ ಎಕ್ಸ್ಪ್ಲೋರ್ ಮಾಡುವಂತ ವಯಸ್ಸು, ಪದವಿಗೆ ಬರುವಾಗ ಸಾಕಷ್ಟು ವಿಷಯಗಳನ್ನ ಅವರವರೇ ಹುಡುಕಿಕೊಳ್ಳಬಹುದು. ಇಲ್ಲಿವರೆಗೂ ಕೈ ಹಿಡಿದು ತಿದ್ದಿದ್ರಲ್ಲ ಟೀಚರ್ಸ್, ಆ ತರ ವಾತಾವರಣ ಪದವಿ ಕಾಲೇಜ್ಗಳಲ್ಲಿ ಇರಲ್ಲ. ಅವರು ಬಾಗಿಲು ತೆರೆಯಬಹುದು, ಒಳಗೆ ಹೋಗಿ ಅದನ್ನ ಹೆಚ್ಚು ಹೆಚ್ಚು ಹುಡುಕಬೇಕಾದವರು ಪದವಿ ವಿದ್ಯಾರ್ಥಿಗಳು. ನಾವು ಅದನ್ನ ನಿರೀಕ್ಷೆ ಮಾಡ್ತೀವಿ. ಅದು ಇಲ್ಲ, ಅವರು ಈ ಒಂದು ಸಣ್ಣ ಒಂದು ಕೈಲಿ ಹಿಡ್ಕೊಳ್ಳುವಂತ ಒಂದು ಸಣ್ಣ ಡಿವೈಸ್, ಒಂದು ಒಂದು ಏನು ಫೋನ್ ಇದೆ, ನಾವೇ ಕಂಡು ಹಿಡ್ಕೊಂಡಿದ್ದು, ಅದ್ರ ಒಳಗಡೆ ಹೋಗ್ತಾ ಹೋಗ್ತಿದ್ದಾರೆ, ಹೊರಗಡೆ ಬರ್ತಿಲ್ಲ. ಹಾಗಾಗಿ ಖಿನ್ನತೆಗೊಳಗಾಗ್ತಿದ್ದಾರೆ, ಏಕಾಂಗಿತನ ಕಾಡ್ತಾ ಇದೆ. ಆ ಮೊಬೈಲ್ ಫೋನ್ ನೋಡೋದ್ರಿಂದ ಅವರಿಗೆ ಬೇರೆ ಕೆಲಸಗಳನ್ನ ಮುಗಿಸ್ಲಿಕ್ಕೆ ಟೈಮ್ ಸಾಕಾಗ್ತಿಲ್ಲ. ಅದು ಅಸೈನ್ಮೆಂಟ್ ಇರಬಹುದು, ಪರೀಕ್ಷೆಗೆ ಓದುವುದಿರಬಹುದು, ಅಥವಾ ಆಟೋಟಗಳಿಗೆ ತಯಾರಿ ಮಾಡ್ಕೊಳ್ಳೋದು, ಅಥವಾ ಸಹಪಠ್ಯ ಚಟುವಟಿಕೆಗಳಿದ್ದಾವೆ, ಸಾಂಸ್ಕೃತಿಕ ಚಟುವಟಿಕೆಗಳಿದ್ದಾವೆ, ಏನು ಮಾಡ್ಲಿಕ್ಕೂ ಅವರಿಗೆ ಟೈಮ್ ಸಾಕಾಗ್ತಿಲ್ಲ. ಬೇರೆಯವರು ಮಾಡಿದ್ದನ್ನ ನೋಡುವಷ್ಟರಲ್ಲೇ ಅವರ ಟೈಮ್ ಕಳೆದು ಹೋಗ್ತಾ ಇದೆ, ಅಥವಾ ಅವರ ಐಡಿಯಾಗಳು ಅಲ್ಲಿಗೆ ಸೀಮಿತ ಆಗ್ತಾ ಇದಾವೆ, ಹೊರಗ್ ಬರ್ತಾ ಇಲ್ಲ. ಹಾಗಾಗಿ ನಾವೇನ್ ಅನ್ಕೊಂಡ್ವಿ ಅಂತಂದ್ರೆ, ಎಷ್ಟು ಅವರು ಇದ್ರ ಒಳಗೆ ಹೋಗ್ತಾ ಹೋಗ್ತಾರೆ, ತಮ್ಮ ಸ್ವಂತಿಕೆಯನ್ನ ಮರಿತಾ ಹೋಗ್ತಾರೆ. ಅವಾಗ ಎಂದೋ ಒಂದು ಒಂದು ಕ್ಷಣ, ಓ ಬೆಳಗ್ಗೆ ಆಗ್ಲೇ ಸಂಜೆ ಆಗೋಗ್ಬಿಡ್ತಾ, ಟೈಮ್ ಆಗೋಗ್ಬಿಡ್ತಾ, ನಾನು ಏನೋ ಮಾಡ್ಬೇಕಿತ್ತು, ಆ ಒತ್ತಡ ಶುರುವಾಗತ್ತೆ ಅಂತ ಬಹಳಷ್ಟು ಸಮಸ್ಯೆಗಳನ್ನ ಬಹಳಷ್ಟು ಜನ ಸಂಶೋಧನಾ ಲೇಖನಗಳಲ್ಲಿ ನಾವು ನೋಡಿದ್ರೆ ನಾವು ನೋಡ್ಬೋದು. ಕೆಲವರು ಐಸೋಲೇಟ್ ಆಗ್ತಾರೆ ಅಂತ, ಅಂದ್ರೆ ತಮ್ಮನ್ನ ತಾವು ಒಂದು ಕಡೆ ಮಾಡ್ಕೊಂಡ್ ಬಿಡೋದು, ಸಮಾಜದಿಂದ ದೂರ ಮಾಡ್ಕೊಂಡ್ ಬಿಡೋದು, ಎಲ್ಲೋ ಒಂದು ಕಡೆ ಕೂತ್ಕೊಂಡ್ ಬಿಡು. ಆಮೇಲೆ ಸ್ಕ್ರೀನ್ ಹಿಂದಿರುವ ವ್ಯಕ್ತಿ ಯಾವತ್ತೋ ರೆಕಾರ್ಡ್ ಮಾಡಿದ್ದನ್ನ ನಾವು ನಂಬುತ್ತಾ ಹೋಗ್ಬೋದು, ಅವನ ನಿಜವಾದ ವ್ಯಕ್ತಿತ್ವ ನಮ್ಗೆ ಗೊತ್ತಿಲ್ಲ, ಯಾರಂತ ಗೊತ್ತಿಲ್ಲ. ಆಮೇಲೆ ನಮ್ಮ ನಿಜವಾದ ವ್ಯಕ್ತಿತ್ವವನ್ನು ಸಹ ನಾವು ಪ್ರದರ್ಶಿಸಕ್ಕೆ ಆಗ್ತಾ ಇಲ್ಲ. ಅಂದ್ರೆ ಹೊರಗಡೆ ತೋರಿಸುವಾಗ್ಲೂ ಬಹುಶಃ ಒಂದು ಸಣ್ಣ ಉದಾಹರಣೆ ತಗೊಳ್ಬೇಕು ಅಂದ್ರೆ, ಫೋಟೋ ತೆಗಿಲಿಕ್ಕೆ ಫಿಲ್ಟರ್ಗಳು ಬಂದಿದಾವೆ, ನಾವು ಚಂದ ಕಾಣ್ಬೇಕು ಅಂತ. ನಿಜವಾದ ಫೋಟೋ ತಕ್ಕೊಳ್ಳಕ್ಕೆ ಯಾರು ಇಷ್ಟನೇ ಪಡ್ತಿಲ್ಲ. ಮೊದ್ಲು ಕ್ಯಾಮ್ರಾ ಇದ್ದಾವಾಗ ಒಂದ್ ಫೋಟೋ ತಕ್ಕೊಂಡ್ರೆ ಸಾಕು ಅನ್ನೋ ಇತ್ತು. ಆ ಏನು ಸಮಸ್ಯೆಗಳಿದಾವೆ ಅವುಗಳು ಹೆಚ್ಚು ಈ ರೂಪದಲ್ಲಿ ಕಾಣಿಸ್ಕೊಂಡಿದಾವೆ ಅಂತ ಬಹಳಷ್ಟು ಸ್ಟಡಿಗಳಿಂದ ನಾನು ನೋಡ್ಕೊಂಡೆ. ಹಾಗಾಗಿ ಈ ಮೂರು ಇದನ್ನ ಎನ್ಸೈಟಿ, ಡಿಪ್ರೆಷನ್ ಮತ್ತೆ ಸ್ಟ್ರೆಸ್ ಅನ್ನ ಇದಕ್ಕೆ ಹೋಲಿಕೆ ಮಾಡ್ಲಿಕ್ಕೆ ತಗೊಂಡ್ವಿ. ಅದೇ ರೀತಿ ನಮ್ಮ ಸ್ಟಡಿನಲ್ಲಿ ಯಾರ್ಯಾರಲ್ಲಿ ಮೊಬೈಲ್ ಫೋನ್ ವ್ಯಸನ ಜಾಸ್ತಿ ಇದೆ ಅವರಲ್ಲಿ ಇವು ಮೂರು ಸಮಸ್ಯೆಗಳು ಬಹಳ ಜಾಸ್ತಿ ಇದಾವೆ. ಮತ್ತೆ ಬಹಳ ಇದರ ವಿಷಯ ಅಂತಂದ್ರೆ ಹುಡುಗಿಯರಲ್ಲಿ ಇವೆಲ್ಲ ಜಾಸ್ತಿ ಇದಾವೆ. ಈಗ ಮೂರನೇ ವಿಭಾಗವನ್ನ ಮಾಡ್ಕೊಂಡಿರುವಂತಹದ್ದು ಈ ಹೊಂದಾಣಿಕೆ ಕೌಶಲ್ಯಗಳು ಅಥವಾ ಕೋಪಿಂಗ್ ಸ್ಕಿಲ್ಸ್ ಅಂತ, ಇದರ ಬಗ್ಗೆ ಹೇಳಿ, ಏನು ಸಂಶೋಧನೆ ನಿಮ್ಮ ಸಂಶೋಧನೆಯಲ್ಲಿ ಕಂಡುಕೊಂಡಿದ್ದೀರಿ? ಕೋಪಿಂಗ್ ಸ್ಕಿಲ್ ಅನ್ನೋದು ವಿಶ್ವ ಆರೋಗ್ಯ ಸಂಸ್ಥೆಯವರು ಕಂಡುಹಿಡಿದಿರೋ, ಅಂದ್ರೆ ಅವರು ನಮಗೆ ಕೊಟ್ಟಿರೋ 10 ಜೀವನ ಕೌಶಲ್ಯಗಳಲ್ಲಿ ಒಂದು. ಅದರಲ್ಲಿ ಬಹಳಷ್ಟು ಕೌಶಲ್ಯಗಳು ಬರ್ತವೆ, ಕ್ರಿಟಿಕಲ್ ಥಿಂಕಿಂಗ್ ಅಂತ, ಕ್ರಿಯೇಟಿವ್ ಥಿಂಕಿಂಗ್ ಅಂತ, ಎಂಪತಿ ಅಂತ, ಕೋಪಿಂಗ್ ವಿತ್ ಪ್ರಾಬ್ಲಮ್ಸ್, ಕೋಪಿಂಗ್ ವಿತ್ ಎಮೋಷನ್ಸ್, ಇವೆರಡನ್ನು ಸೇರಿ ಕೋಪಿಂಗ್ ಸ್ಕಿಲ್ಸ್ ಅಂತ ಹೇಳ್ತೀವಿ. ನಾವು ಯಾವುದೇ ಒಂದು ಹಂತವನ್ನ ದಾಟಿ ಹೋಗ್ತಿರುವಾಗ ಪ್ರತಿನಿತ್ಯನೂ ನಮಗೆ ಅರಿವಿಲ್ಲದೇನೆ ನಾವು ಹೊಂದಾಣಿಕೆ ಕೌಶಲ್ಯಗಳನ್ನ ಬಳಸ್ಕೊಳ್ತೀವಿ. ಕೆಲವೊಂದ್ಸಲಿ ಆ ಸಮಸ್ಯೆಯನ್ನ ನೇರವಾಗಿ ಎದುರಿಸಿ ಅದಕ್ಕೆ ಉತ್ತರವನ್ನ ತಗೊಳ್ತೀವಿ, ಅದನ್ನ ನಾವು ಪ್ರಾಬ್ಲಮ್ ಫಾರ್ ಕೋಪಿಂಗ್ ಸ್ಕಿಲ್ ಅಂತ ಹೇಳ್ತೀವಿ. ಅಂದ್ರೆ ಸಮಸ್ಯೆಯನ್ನ ಕೇಂದ್ರೀಕೃತಗೊಳಿಸಿದಂತ ಹೊಂದಾಣಿಕೆ ಕೌಶಲ್ಯ. ಅವಾಗ ಏನಾಗುತ್ತೆ ಅಂದ್ರೆ ಸಮಸ್ಯೆಯನ್ನ ನೇರವಾಗಿ ಎದುರಿಸೋದು, ಅದಕ್ಕೊಂದು ಪರಿಹಾರವನ್ನ ಕಂಡುಹಿಡ್ಕೊಳ್ಳೋದು. ಇನ್ನೊಂದನ್ನ ಎಮೋಷನ್ ಫೋಕಸ್ಡ್, ಅಂದ್ರೆ ನಮ್ಮ ಭಾವನೆಗಳನ್ನ ಉಪಯೋಗಿಸ್ಕೊಂಡು ಆ ಹೊಂದಾಣಿಕೆ ಕೌಶಲ್ಯಗಳನ್ನ ಉಪಯೋಗಿಸ್ಕೊಳ್ಳೋದು. ಅದರಲ್ಲಿ ಹೀಗೂ ಇರಬಹುದು, ನಮಗೆ ಆಪ್ತರಲ್ಲಿ ಹೇಳ್ಕೊಳ್ಳೋದು ಏನಾದರೂ ಸಮಸ್ಯೆ ಬಂದವಾಗ, ಅಥವಾ 3-4 ಜನರಲ್ಲಿ ಅದಕ್ಕೆ ಪರಿಹಾರಗಳನ್ನ ಹುಡುಕೊಳ್ಳೋದು, ನಮ್ಮ ಹಿರಿಯರಲ್ಲಿ ಹುಡುಕೊಳ್ಳೋದು, ಅಥವಾ ಕೆಲವೊಂದ್ಸಲಿ ಆಯ್ತು ಬಹಳ ತಡ್ಕೊಳಕ್ ಆಗದೆ ಇರುವಂತ ಪರಿಸ್ಥಿತಿಗಳಲ್ಲಿ ಸ್ವಲ್ಪ ಅತ್ತು ಹಗುರಾಗುವುದು, ಕೆಲವೊಂದು ಸಲಿ ಅಯ್ಯೋ ಇಷ್ಟೇ ಇತ್ತ ಅಂತ ನಕ್ಕು ಹಗರಾಗುವುದು, ಕೆಲವೊಂದ್ಸಲಿ ಓದುವುದು, ಏನನ್ನಾದ್ರೂ ಓದುವುದು, ಹವ್ಯಾಸಗಳಲ್ಲಿ ಏನಾದ್ರೂ ಪರಿಹಾರಗಳನ್ನ ಕಂಡ್ಕೊಳ್ಳಿಕ್ಕೆ, ಇವನ್ನ ನಾವು ಸಂವೇಗಾತ್ಮಕ ಅಥವಾ ಭಾವನಾತ್ಮಕ ಕೇಂದ್ರೀಕೃತ ಕೌಶಲ್ಯಗಳು ಅಂತ ಹೇಳ್ತೀವಿ. ಇನ್ನು ಮೂರನೆಯದು ಡಿಸ್ಫಂಕ್ಷನಲ್ ಅಂತ ಹೇಳ್ತೀವಿ, ಅದನ್ನ ನಾವು ಆ ರೀತಿಯ ಕೌಶಲ್ಯಗಳನ್ನ ಬಳಸಬಾರದು ಅಂತ. ಅದರಲ್ಲಿ ಒಂದು ಸಮಸ್ಯೆಯಿಂದ ಓಡೋಗ್ಬಿಡೋದು, ಬೆನ್ ತಿರುಗಿಸ್ಕೊಂಡು ಪಲಾಯನವಾದ, ಅಥವಾ ಇದಿಲ್ಲೇ ಇಲ್ಲ ಅನ್ನೋ ತರ ಬಿಹೇವ್ ಮಾಡೋದು. ಆಮೇಲೆ ಹಾಗೆ ಅಲ್ಲಿ ಸಮಸ್ಯೆ ಅಂದಿದ ತಕ್ಷಣನೇ ದಾರಿ ಬದಲಾಯಿಸ್ಕೊಂಡ್ಬಿಡೋದು. ಅಲ್ಲೂ ಅದೇ ರೀತಿ, ಈಗ ಸೈನ್ಸ್ ಕಷ್ಟ ಅಂದ್ಬಿಟ್ಟು ಆರ್ಟ್ಸ್ಗೆ ಹೋಗ್ಬಿಟ್ರೆ ಆರ್ಟ್ಸಲ್ಲಿ ಓದೋದಿರೋದಿಲ್ವಾ, ಆ ರೀತಿ ಏನೋ ಒಂದು ಮಾಡ್ಕೊಂಡು ಬಿಡೋದು, ಇಲ್ಲ ಒಂದು ಎಕ್ಸಾಮ್ ಕಷ್ಟ ಅಂದಿದ್ರೆ ಡಿಗ್ರಿ ಡಿಸ್ಕಂಟಿನ್ಯೂ ಮಾಡ್ಬಿಡೋದು, ಈ ತರದ್ದು ಸುಮಾರಷ್ಟು. ಅದರ ಜೊತೆಗೆ ವ್ಯಸನಗಳಲ್ಲಿ ಮದ್ಯಪಾನ, ಧೂಮ್ರಪಾನ, ಈ ತರ ಅಷ್ಟು ಹೊತ್ತಿನ ಮಟ್ಟಿಗೆ ಮೆದುಳನ್ನ ರಿಲ್ಯಾಕ್ಸ್ ಮಾಡಿಕೊಂಡು ಅದಿಷ್ಟು ಭ್ರಮೆ ಆ ರೀತಿ ಮಾಡೋದು. ಈ ಮೂರು ರೀತಿಯ ಕೌಶಲ್ಯಗಳನ್ನ ನಾವು ಬಳಸ್ತೀವಿ ಅಂತ ಹೇಳಿ. ನಾವು ಏನನ್ನ ಬಹಳಷ್ಟು ಮಧ್ಯಮದಲ್ಲಿ ಇರ್ತಕ್ಕಂಥ, ಅಂದ್ರೆ ನಮ್ಮ ಭಾವನೆಗಳನ್ನು ಕೇಂದ್ರೀಕರಿಸಿದಂತ ಕೌಶಲ್ಯಗಳ ಲೇಖನಗಳನ್ನ ನಾವು ಬಹಳ ಉಪಯೋಗಿಸ್ತೀವಿ ಅನ್ನೋದು ಒಂದು ನಾನು ಇಷ್ಟು ದಿನ ಸ್ಟಡಿ ಮಾಡಿದ್ದ ಎಲ್ಲಾ ಲೇಖನಗಳಲ್ಲಿ ಬಂದಂತ ವಿಷಯ. ಆದ್ರೆ ನಾನು ಈ ಸ್ಟಡಿ ಮಾಡಿದವಾಗ ಇಲ್ಲೇನಾಗಿದೆ ಅಂತಂದ್ರೆ, ಮಕ್ಕಳು ಸಮಸ್ಯೆ ಕೇಂದ್ರೀಕೃತನೂ ಉಪಯೋಗಿಸ್ತಾ ಇದ್ದಾರೆ, ಭಾವನೆಗಳನ್ನು ಕೇಂದ್ರೀಕೃತನೂ ಉಪಯೋಗಿಸ್ತಾ ಇದ್ದಾರೆ, ಮತ್ತೆ ಸರಿ ಅಲ್ಲದ ಇರ್ತಕ್ಕಂತ ಹೊಂದಾಣಿಕೆ ಕೌಶಲ್ಯವನ್ನೂ ಸಹ ಮಕ್ಕಳು ಬಳಸ್ತಾ ಇದ್ದಾರೆ. ಈ ರೀತಿ ಮೂರನ್ನು ಮಿಕ್ಸ್ ಮಾಡಿ ಉಪಯೋಗಿಸ್ತಾ ಇರೋದ್ರಿಂದ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳೋದು ಬಹಳಷ್ಟು ಕಷ್ಟ ಆಗುತ್ತೆ. ಈ ಅಧ್ಯಯನದಿಂದ ನೀವು ಕಂಡುಕೊಂಡಂತ ಹಾಗೆ ಒಂದು ಸಲಹೆಯನ್ನು ಹೇಗೆ ಕೊಡಬಹುದು ಅಂತಂದ್ರೆ, ಈ ಸಂಶೋಧನಾ ಒಂದು ಫಲಿತಾಂಶವನ್ನು ಆಧಾರವಾಗಿ ಇಟ್ಟುಕೊಂಡು ಹೇಳಿ. ಒಂದು ಸರ್, ಮೊಬೈಲ್ ಅನ್ನ ನಾವೀಗ ಕೈಯಿಂದ ಎತ್ಕೊಳ್ಳೋ ಹಾಗಿಲ್ಲ. ಸಾಮಾನ್ಯವಾಗಿ ಈ ಕೋವಿಡ್ ನಂತರ ಅವಿಭಾಜ್ಯ ಅಂಗ ಅದು. ಕೋವಿಡ್ ನಂತರದಲ್ಲಿ ನಾವೇ ಮಕ್ಕಳಿಗೆ ನೋಟ್ಸ್ ಅನ್ನ ಫೋನ್ ಅಲ್ಲಿ ಕಳಿಸ್ತೀವಿ, ಹಾಗಾಗಿ ನಾವು ಅದನ್ನ ಹೇಳೋ ಹಾಗಿಲ್ಲ. ಆದರೆ ಅದನ್ನ ಎಷ್ಟು ಉಪಯೋಗಿಸ್ಕೋಬೇಕು ಅನ್ನೋದನ್ನ ನಾವು ಅವರ ಮಾನಸಿಕ ಆರೋಗ್ಯವನ್ನ ಸರಿಪಡಿಸೋದ್ರ ಮೂಲಕ ಸರಿ ಮಾಡೋದು ಒಂದು ವಿಧಾನ. ಅಂದ್ರೆ ಅವರಲ್ಲಿರ್ತಕ್ಕಂಥ ಖಿನ್ನತೆಯನ್ನ ಅಥವಾ ಒತ್ತಡವನ್ನ ಕಡಿಮೆ ಮಾಡಿಕೊಂಡು, ಇವೆರಡೂ ಒಂದಕ್ಕೊಂದು ಎಷ್ಟು ತಳಕ ಹಾಕೊಂಡಿದಾವೆ ಅಂದ್ರೆ, ಬಹುಶಃ ಮೊಬೈಲ್ ಫೋನ್ ಬಳಕೆ ಕಡಿಮೆ ಆದವಾಗ ಇವು ಕಡಿಮೆ ಆಗ್ತವೆ. ಹಾಗಾಗಿ ನಾವು ಈಗ ಒಂದು ನಾವು ಕ್ಲಿಯರ್ ಆಗಿ ನೋಡ್ತಾ ಹೋದ್ರೆ, ವಿದ್ವತ್ತಕ್ಕಿಂತ ಕೌಶಲ್ಯಕ್ಕೆ ಬೆಲೆ ಬಂದಿರುವಂತ ಟೈಮ್ ಇದು. ನಾವೆಷ್ಟು ಕೈ ಕೆಲಸಗಳನ್ನ ಕಲಿತೀವಿ, ಕುಶಲಕರ್ಮಿಗಳಿಗೆ ಎಲ್ಲಿಲ್ಲಾರದ ಬೇಡಿಕೆ ಇದೆ. ನಾ ಸ್ಕಿಲ್ ಎರಾ ಅಂತ ಹೇಳ್ತೀನಿ ಇದನ್ನ, ಹಾಗಾಗಿ ಸ್ಕಿಲ್ ಪೋರ್ಟಲ್ ಅಂತ ಸ್ಟಾರ್ಟ್ ಮಾಡಿದ್ದಾರೆ. ಕೌಶಲ್ಯ ದಿನ ಅಂತ ಮೊನ್ನೆ ತಾನೇ ಹೋಯ್ತು, ಕೌಶಲ್ಯ ದಿನ ಅಂತ ಕೌಶಲ ಅಭಿವೃದ್ಧಿ ಇಲಾಖೆ ಇದೆ. ಎಷ್ಟೊಂದು 12,000 ಕೌಶಲ್ಯಗಳನ್ನ ಗುರುತಿಸಿದ್ದಾರೆ. ಅದನ್ನ ಉದ್ಯೋಗವಾಗಿ ಬಳಸ್ಕೋಬಹುದು, ಸ್ವಯಂ ಉದ್ಯೋಗವಾಗಿ ಬಳಸ್ಕೋಬಹುದು, ಅದಕ್ಕೆ ಮತ್ತೆ ಉಪವೃತ್ತಿಗಳು ಬೇಕಾದಷ್ಟು ಇದಾವೆ. ಆ ರೀತಿ ನಾವು ಕೌಶಲ್ಯಗಳಲ್ಲಿ ಬಹುಶಃ ಮಕ್ಕಳನ್ನ ಅವರು ಬ್ಯುಸಿ ಇರೋ ತರ ನೋಡ್ಕೊಂಡ್ರೆ ಒಂದು ಕೌಶಲ್ಯ ಕಲ್ತಾಗೂ ಇರುತ್ತೆ, ಜೀವನೋಪಾಯಕ್ಕೂ ಆಗುತ್ತೆ. ಅವರಲ್ಲಿ ಏನಾದ್ರೂ ಕಲೆ ಇದ್ರೆ ಅದನ್ನ ಹೊರಗೆ ತೆಗಿಬಹುದು, ಕ್ರಿಯೇಟಿವಿಟಿ ಯಾವುದನ್ನು ಹೊರಗೆ ತೆಗಿಬಹುದು, ಆ ರೀತಿ ಮಾಡ್ಕೊಳ್ಬಹುದು. ಆಮೇಲೆ ಯಾವ ಹೊಂದಾಣಿಕೆ ಕೌಶಲ್ಯವನ್ನ ಚೆನ್ನಾಗಿ ಬಳಸಿದ್ರೆ ನನ್ಗೆ ಆಗುತ್ತೆ ಅನ್ನೋದನ್ನ, ಒಂದ್ ಸಮಸ್ಯೆ ಕೊಟ್ಟು ಇದನ್ನ ಹೆಂಗ್ ಪರಿಹಾರ ಮಾಡಬಹುದು ಅಂತ ಅನ್ನೋದಾಗ್ಲಿ, ಇದನ್ನೆಲ್ಲ ನಾವು ಜೀವನ ಕೌಶಲ್ಯ ತರಬೇತಿನಲ್ಲಿ ಕೊಡ್ತಾ ಹೋಗ್ಬೋದು. ಬರೀ ಪಾಠ ಮಾಡಿ ಅವರಿಗೆ ಪದವಿ ಕೊಟ್ಟು ಕಳಿಸೋದಕ್ಕಿಂತ ಅವರ ಸಂಪೂರ್ಣ ವ್ಯಕ್ತಿತ್ವವನ್ನ ರೂಪಿಸ್ತಕ್ಕಂತ ಜವಾಬ್ದಾರಿ ನಮ್ಮ ಮೇಲೆ ಇರೋದ್ರಿಂದ ನನ್ನ ಒಂದು ಸಂಶೋಧನೆ ಬಹುಶಃ ಎಲ್ಲಾ ಶಿಕ್ಷಕರಿಗೂ ಒಂದು ಮಾರ್ಗದರ್ಶಿ ಆಗಬಲ್ಲದು, ಮಕ್ಕಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ, ಅವರಿಗೆ ಸಹಾಯ ಮಾಡ್ಲಿಕ್ಕೆ. ಬಹಳ ಸಂತೋಷ ಡಾಕ್ಟರ್ ವಿಜಯ ಯು ಪಾಟೀಲ್ ಅವರೇ, ಬಹಳ ಅಪರೂಪದ ಒಂದು ವಿಷಯವನ್ನ ಇಟ್ಟುಕೊಂಡು ನೀವು ಸಂಶೋಧನೆಯನ್ನ ಕೈಗೊಂಡಿದ್ದೀರಿ. ವಿದ್ಯಾರ್ಥಿಗಳಲ್ಲಿ ಮೊಬೈಲ್ ಫೋನ್ ವ್ಯಸನ, ಮಾನಸಿಕ ಆರೋಗ್ಯ ಸಮಸ್ಯೆಗಳು ಮತ್ತು ಹೊಂದಾಣಿಕೆ ಕೌಶಲ್ಯಗಳು, ಬಹುಶಃ ಹೆಚ್ಚು ಹೆಚ್ಚು ಈ ಒಂದು ಕುಶಲಕರ್ಮಿಗಳ ಅಗತ್ಯವೂ ಕೂಡ ಈ ಒಂದು ಸಂದರ್ಭದಲ್ಲಿ ಇದೆ ಅಂತ ನನಗೆ ಅನಿಸ್ತದೆ. ಸೊ ಕೌಶಲ್ಯ ಅಭಿವೃದ್ಧಿಯ ಕಡೆಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ಮೊಬೈಲ್ ವ್ಯಸನವನ್ನು ಕಡಿಮೆ ಮಾಡಿಕೊಂಡು ಮಾನಸಿಕ ಆರೋಗ್ಯವನ್ನು ಕೂಡ ಕಾಪಾಡಿಕೊಳ್ಳೋ ಆಗಲಿ ಅಂತ ನಾವು ಕೂಡ ಭಾವಿಸ್ತೇವೆ. ತುಂಬಾ ಸಂತೋಷ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ನಮಸ್ಕಾರ. ವಿದ್ಯಾರ್ಥಿಗಳಲ್ಲಿ ಮೊಬೈಲ್ ಫೋನ್ ವ್ಯಸನ, ಮಾನಸಿಕ ಆರೋಗ್ಯ ಸಮಸ್ಯೆಗಳು ಮತ್ತು ಹೊಂದಾಣಿಕೆ ಕೌಶಲ್ಯಗಳು, ಈ ವಿಷಯವಾಗಿ ಅಂಕೋಲದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಗೃಹ ವಿಜ್ಞಾನ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾ ವಿಜಯ ಯು ಪಾಟೀಲ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವನೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಸಂಪ್ರದಾಯದ ಪದಗಳು ಯಲ್ಲವ್ವ ದೇವೇಂದ್ರ ಗೌಡ್ನಳ್ಳಿ ಹಾಗೂ ಸಂಗಡಿಗರಿಂದ. ನೋಡು ಈಟಲನ ಪೂಜೆ ಮಾಡ್ಯಾರೇನ ಚಂದ, ನೋಡು ಈಟಲನ ಪೂಜೆ ಮಾಡ್ಯಾರೇನ ಚಂದ, ನೋಡ ಈಟಲನ ಪೂಜೆ ಮಾಡ್ಯಾರೇನ ಚಂದ, ಮಾಡ್ಯಾರ ಏನ ಚಂದ ನೀರ ಮೀಸ ಫಲ ತಂದ ಮಾಡ್ಯಾರೋ ಏನ ಚಂದ, ನೀರ ಮೀಸಲ ತಂದ ನೋಡೋ ಈಟಲ್ಲನ ಪೂಜೆ ಮಾಡ್ಯಾರಣ ಚಂದ, ನೋಡೋ ಈಟಲ್ಲನ ಪೂಜೆ ಮಾಡ್ಯಾರಣ ಚಂದ, ಈಟಲ್ಲನ ಪೂಜೆ ಮಾಡ್ಯಾರಣ ಚಂದ, ಈಟಲ್ಲನ ಪೂಜೆ ಮಾಡ್ಯಾರಣ ಚಂದ, ನೋಡೋ ಈಟಲ್ಲನ ಪೂಜೆ ಮಾಡ್ಯಾರಣ ಚಂದ, ಈಟಲ್ಲನ ಪೂಜೆ ಮಾಡ್ಯಾರಣ ಚಂದ, ಮಾಡ್ಯಾರ ಏನ ಚಂದ ಹೂವ ಪತರಿ ತಂದ, ಮಾಡ್ಯಾರ ನೋಡೋ ಈಟಲ್ಲನ ಪೂಜೆ ಮಾಡ್ಯಾರಣ ಚಂದ, ಈಟಲ್ಲನ ಪೂಜೆ ಮಾಡ್ಯಾರಣ ಚಂದ, ನೋಡೋ ಈಟಲ್ಲನ ಪೂಜೆ ಮಾಡ್ಯಾರಣ ಚಂದ, ಈಟಲ್ಲನ ಪೂಜೆ ಮಾಡ್ಯಾರಣ ಚಂದ, ಮಾಡ್ಯಾರ ಏನ ಚಂದ ಕೆಂಪ ಸೆಲೆವ ತಂದ, ಈಟಲ್ಲನ ಪೂಜೆ ಮಾಡ್ಯಾರಣ ಚಂದ, ಈಟಲ್ಲನ ಪೂಜೆ ಮಾಡ್ಯಾರಣ ಚಂದ, ನೋಡೋ ಈಟಲ್ಲನ ಪೂಜೆ ಮಾಡ್ಯಾರಣ ಚಂದ, ನೋಡೋ ಈಟಲ್ಲನ ಪೂಜೆ ಮಾಡ್ಯಾರಣ ಚಂದ, ಈಟಲ್ಲನ ಪೂಜೆ ಮಾಡ್ಯಾರಣ ಚಂದ, ನೋಡೋ ಈಟಲ್ಲನ ಪೂಜೆ ಮಾಡ್ಯಾರಣ ಚಂದ, ಈಟಲ್ಲನ ಪೂಜೆ ಮಾಡ್ಯಾರಣ ಚಂದ, ಮಾಡ್ಯಾರ ಏನ ಚಂದ ಕಾಯಿ ಕಪರ ತಂದ, ನೋಡೋ ಈಟಲ್ಲನ ಪೂಜೆ ಮಾಡ್ಯಾರಣ ಚಂದ, ಈಟಲ್ಲನ ಪೂಜೆ ಮಾಡ್ಯಾರಣ ಚಂದ, ನೋಡೋ ಈಟಲ್ಲನ ಪೂಜೆ ಮಾಡ್ಯಾರಣ ಚಂದ, ಈಟಲ್ಲನ ಪೂಜೆ ಮಾಡ್ಯಾರಣ ಚಂದ, ಮಾಡ್ಯಾರ ಏನ ಚಂದ ಶಿವಪುರ ಹಿರಿಯರ ಬಂದ, ಮಾಡ್ಯಾರ ಏನ ಚಂದ ಶಿವಪುರ ಹಿರಿಯರ ಬಂದ, ನೋಡೋ ಈಟಲ್ಲನ ಪೂಜೆ ಮಾಡ್ಯಾರಣ ಚಂದ, ಈಟಲ್ಲನ ಪೂಜೆ ಮಾಡ್ಯಾರಣ ಚಂದ, ನೋಡೋ ಈಟಲ್ಲನ ಪೂಜೆ ಮಾಡ್ಯಾರಣ ಚಂದ, ಈಟಲ್ಲನ ಪೂಜೆ ಮಾಡ್ಯಾರಣ ಚಂದ, ಹರಿಚಂದ್ರ ಬಳಿಯ ಹರಿಯನ ಕೋಲ, ಹರಿಚಂದ್ರ ಬಳಿಯ ಹರಿಯನ ಕೋಲ, ಹರಿಚಂದ್ರ ಬಳಿಯ ಹರಿಯನ ಕೋಲ, ಹರಿಚಂದ್ರ ಬಳಿಯ ಹರಿಯನ ಕೋಲ, ಸರಂದ ಕುಶಲಂದ ಮೂವತ್ತ ತ್ರೋಣೇ